ನೀವು ಸರಿಯಾಗಿ ಯೋಚಿಸುತ್ತಿದ್ದೀರಿ. ಈಗ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? ಆರ್ಬಿಐ ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. ಆರ್ಬಿಐ ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳಾಗಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನಾಗಲಿ ಹಾಕಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಪಶುಪಾಲನೆ ಆಧಾರಿತ ನಾಟಕ ಗಡಿ ದಾಟಿದಾಗ. ರಚನೆ ಡಾ ರಾಜಪ್ಪ ಎಚ್. ಕೇಳಿ ನಾಟಕ ಗಡಿ ದಾಟಿದಾಗ. ಸಾವಕಾಶ ಹೇಳುವಪ್ಪ, ಆಸ್ಪಾಸ್ ಯಾರಾದ್ರೂ ಇದ್ರ ನಮ್ಮ ತಿಥಿ ಇಲ್ಲೇ ಆದಂಗ. ಮೈ ಮ್ಯಾಲ ಸ್ವಲ್ಪ ಕ್ಯಾನ್ಸರ್ ಇರ್ಲಿ. ಅಲ್ವೋ ಹೇ ತಮ್ಮ, ಅಲ್ಲಿಂದ ಇಲ್ಲಿ ತನ ಈ ಬುಟ್ಟಿ ನಾನೇ ಹೊತ್ತುಕೊಂಡು ಬಂದಿರೋ. ಹೌದು ಹೌದು, ಏನು ಕುತ್ತಿಗೆ ಬ್ಯಾನ್ ಆಗ್ಲಿಕ್ಕೆ ಮಾರಾಯ. ಸ್ವಲ್ಪ ಇಲ್ವ, ತಲೆ ಬದಲಿ ಮಾಡುವಂತ. ಈಗ ಈಗ ಈ ಬುಟ್ಟಿ ನೀ ಒಂದ್ ಸ್ವಲ್ಪ ಹೊತ್ಕೋ. ಆಯ್ತಾ, ಹುಷಾರ, ಸಾವಕಾಶ, ನೀರ್ ತೊಳ್ಕೋಬಾರ್ದು. ಹೌದು ಹೌದು, ನಿಂಬೆ ಹಣ್ಣು ಕದಲ್ಬಾರ್ದು. ಹೌದು, ಸೀರಿ ಮುಡಿ ಸರಿಬಾರ್ದು. ಹಂಗೇನಾದ್ರ ಆದ್ರ ನಾವು ಮಾಡಿದ್ದೆಲ್ಲ ಹೊಳೆ ಹುಣಸಣ್ಣ ತೊಳೆದಂಗ ಆಗ್ತದೋ ಮಾರಾಯ. ಆಯ್ತಾಗ ಈ ಬುಟ್ಟಿ ಇದ್ದಿದ್ದಕ್ಕ ಇವತ್ತು ರಾತ್ರಿ ದೆವ್ವ ಭೂತ ಪ್ರೇತ ಪಿಶಾಚಿ ಯಾವ್ದು ಬರಂಗಿಲ್ಲ. ಇದ ಒಂದ್ ದೊಡ್ಡ ಶಕ್ತಿ ಅದ, ಇದಕ್ಕ ಎದುರಾಗಿ ಯಾವ ಭೂತನೂ ಬರಂಗಿಲ್ಲ. ಆದ್ರ ನಾವು ವಾಪಸ್ ಹೋಗ ಹೊತ್ತಾಗ ಹುಷಾರಿರ್ಬೇಕು. ನಮ್ಮ ಊರ್ಗಡಿ ದಾಡ್ದಂಗ ಆಯ್ತು. ಹೇಳಿ ಬುಟ್ಟಿ ಇಳಿಸ್ಬಿಡ್ಲ. ಏ ಬೇಡ ಬೇಡ ಬೇಡ ಬೇಡ, ಎಲ್ಲಿ ಅಂದ್ರ ಅಲ್ಲಿ ಇಳಿಸೋದಲ್ಲದು, ಅದಕ್ಕ ಬೇವಿನ ಗಿಡನ ಬೇಕು. ಆಗ ಅಲ್ಲಿ ಕಾಣಿಸ್ತದಲ್ಲ ಅದು ಬೇವಿನ ಗಿಡ ಇರಬೇಕು, ಮತ್ತ ಅದಕ್ಕ ಕಟ್ಟಿದ್ದಂಗದ ಅಲ್ಲಿಗೆ ಹೋಗು ಬರ್ರಿ. ಹೌದು ಹೌದು ಹೌದು, ಇದು ಬೇವಿನ ಗಿಡ ಅದ, ಇಲ್ಲೇ ಇಳಿಸೋಣ, ಇಲ್ಲೇ ಇಳಿಸೋಣ ಅಂತ. ಓಹೋ, ಕಟ್ಟಿ ಅದ, ಆಗ ಕಟ್ಟಿ ಮೇಲೆ ಇಳಿಸೋಮು. ಇಬ್ರು ಇಬ್ರು ಕೈ ಹಚ್ಚಿರೋ, ಹಚ್ಚರಿ ಹಚ್ಚರಿ, ಮುಟ್ಟಿ ಕೈ ಹಚ್ಚಿರಿ, ಸಂವಿಧಾನ ಇಳಿಸ್ರಿ, ಸಂವಿಧಾನ ಇಳಿಸ್ರು. ಕತ್ತಲ ನೆತ್ತಿ ದಾಟೋಗೈತಿ, ಲಘುನಿ ಪೂಜೆ ಮುಗಿಸ್ಬಿಡ್ರಿ. ಪದ್ಧತಿ ಪ್ರಕಾರ ಆಯ್ತು. ಹೇಳ್ರಿ, ಆ ಕಟ್ಟಿ ಮೇಲೆ ಇಟ್ಟಿದ್ದ ಮೀಗಳನ್ನ ಹಬ್ಬ ಬರ ತಗೋರಿ. ಈ ಜರ್ಗಿ ನೀ ತಗೋ, ಕೊಡು ಕೊಡು, ಇದ್ರಾಗ ಅರಿಶಿನ ನೀರ್ ಐತಿ. ಈಗ ಈ ಜರ್ಗಿ ನೀ ತಗೋ, ಇದ್ರಾಗ ಕುಂಕುಮ ನೀರ್ ಐತಿ. ಈಗ ಈ ಜರ್ಗಿ ನೀ ತಗೋ, ಇದ್ರಾಗ ದಂದ ಗಂಜಲ. ಅಂತ ಸಗಣಿ ಐತಿ. ಇದನ್ನ ನೋಡಿದ್ದಲ್ಲ ಈಗ, ಇದನ್ನ ನೀರ್ ತಗೋ, ಇದ್ರಾಗ ಕೋಣದ ರಕ್ತ ಐತಿ. ಈಗ ಎಲ್ಲಾರು ಚರಗಿ ತಗೊಂಡ್ರಲ್ಲ, ಎಲ್ಲಾರು ನಮ್ಮೂರ್ ಕಡೆ ಮುಖ ಮಾಡಿ ಎಡಗಾಲಿಲೆ ಒಂದ್ ಹೆಜ್ಜೆ ಹಿಂದಕ್ ಹಾಕಿ ಹಂಗ ಭೂಮಿ ಒದ್ದು ಬಲಗಾಲ ಮುಂದ ಹಾಕಿ ನಮ್ಮೂರ್ ಕಡೆ ನಡ್ರಿ. ನಿಂದ್ರಯ್ಯೋ ನಿಂದ್ರಿ. ಈಗ ನಮ್ಮೂರ್ ಸೇವೆ ಚಾಲು ಆಗ್ತದ. ಈಗ ಇಲ್ಲಿ ನೋಡ್ರಿ, ನಿಂತು ನಿಮ್ ಕೈಯಾಗ ಏನ್ ಚರಿಗೆಯವಲ್ಲ ಅವನ್ನ ಈಗ ಲಕ್ಷ ಕೊಟ್ಟು ಕೇಳ್ರಿ. ಅವನ್ನ ಬೆನ್ ಹಿಂದ ಒಂದೇ ಏಟಿಗೆ ಹಿಂದ ಸೀಮೆ ಹಾಕಿ ಬೀಳು ಹಂಗ ಒಗದ್ ಬಿಡ್ರಿ. ಈಗ ಮತ್ತ ಕೈಯಾಗೇನೆ ನಿಂಬೆ ಹಣ್ಣನ್ನ ಬಲಗಾಲ ಕೆಳಗ ಹಾಕಿ ಅದು ಸೀಳು ಹಂಗ ತುಳಿದ್ ಹಾಕ್ರಿ. ಈಗ ಯಾರು ಹಿಂದಕ್ ನೋಡ್ಬೇಡ್ರಿ, ನಡೀರಿ. ನಮ್ಮೂರ್ ಕಡೆ ದೊಡ್ಡ ದೊಡ್ಡ ಹೆಚ್ಚಾಕ್ರಿ, ನಡ್ರಿ. ನಮ್ಮೂರ ಹತ್ರ ಬಂತು. ಊರ್ ಬರೋ ತನಕ ನನ್ಗ ಜೀವದಾಗ ಜೀವಿದ್ದಿಲ್ಲ, ಅತ್ತ ಹುಟ್ಟು ಬಂದಾಗ ಆಗ್ಬಿಟ್ರು. ಹೌದು ಹೌದು, ಎಲ್ಲ ಒಳ್ಳೇದಾಯ್ತು. ಏ ಅಲ್ಲಿ ನೋಡ್ರಿ, ನಮ್ಮೂರ ಅಗಿಶಾಗ ನಮ್ಮ ಊರಿನ ಮಂದಿ ಎಲ್ಲ ಹಾದಿ ಕಾಯ್ಕೊಂಡಿಂತಾರ ನಮ್ದು. ಹೌದು ಹೌದು, ಜಲ್ದಿ ಜಲ್ದಿ ಬರ್ರಿ, ಎಲ್ಲಾ ಸುದ್ದಿ ಅವ್ರಿಗೂ ಹೇಳ್ಬಿಡೋಣ. ಊರಿನ ಜನ ಚಿಂತೆ ಮಾಡೋದನ್ನ ಬಿಡ್ತಾರ. ಹುಡುಗರು ಬಹಳ ಧೈರ್ಯವಂತರಪ್ಪ. ಹೌದ್ ಹೌದು, ಆ ಹುಡುಗರಿಗೆ ಕಟ್ಟಿನ ಹಾಲು ಕೊಟ್ರೆ ಕುಂಡಕ್ಕ ಯಪ್ಪ ದೇವ್ರ, ರಾತ್ರಿ ಮಲಗೋ ಹೊತ್ತಿನಾಗ ಚಲೋ ಇತ್ತಲ್ಲೋ, ಬೆಳಗಾಗದ್ರಾಗ ಹಿಂಗ ಸತ್ತ ಬಿದ್ದದಲ್ಲ ನನ್ನ ಆಕಳ. ಗೌರಿ ಗೌರಿ, ನಾ ಹೆಂಗ್ ಮಾಡ್ಲಿ, ಮುಂದ ಬದುಕರ ಹೆಂಗ್ ಸಗಿಸ್ಲಿ? ಅಯ್ಯೋ ದೇವ್ರ, ಯಾಕವ ಲಚ್ಚವ ಮಮ್ಮಿ ತಮ್ಗೆ ಹೆಂಗಾಯ್ತು? ನನಗೂ ಸುದ್ದಿ ಗೊತ್ತಾಗಿ ಎದಿ ಬಡ್ಕೊಂಡಂಗ ಆತು ನೋಡವ. ಏನ್ ಚಲೋ ಇತ್ತವ ಯವ್ವ ನಿನ್ ಗೌರಿ ಆಕಳ. ಏನ್ ಹೇಳಿ ರಾಮಪ್ಪ, ರಾತ್ರಿ ಹಾಲ್ ಹಿಂಡಿನಿ, ಮೇವ್ ಹಾಕಿನಿ, ನೀರು ಕುಡಿಸಿನಿ, ಚಲೋನೇ ಇತ್ತು, ಚಂದಾಗಿನೇ ತಿಂತು. ಬೆಳಗಾಗದ್ರಾಗ ಯಾರ ಶಾಪ ನನ್ನ ಮ್ಯಾಲ ಇತ್ತೋ ಏನೋ, ನನ್ ಹೊಟ್ಟಿ ಸುಟ್ಟಂಗಾಗೇದು ಎಣ್ಣ, ನನ್ ಹೊಟ್ಟಿ ಸುಟ್ಟಂಗಾಗೇದು. ರಾಮಪ್ಪ ರಾಮಪ್ಪ, ಬಾರೋ ಸಿದ್ದಪ್ಪ. ಲಚ್ಚವ್ವ ಬಿಡು ಬಿಡು, ಯಾಕಳ್ತಿ? ಛೇ, ಎಂತ ಅನಾಹುತ ಆಗೋತು ಅಂತೀನಿ. ಒಳ್ಳೆ ಮಂದಿಗೆ ಕಾರಾಟ ಇರ್ತದ ಅನ್ನಕ್ಕ ಇದ ನೋಡು, ಕೆಟ್ಟಗಳಿಗೆ ಬಿಡು. ಇದು ಹೋಗ್ಲಿ ಬಿಡು ಲಚ್ಚವ್ವ, ಮುಂದ ಏನಾರ ಮಾಡೋಣ ತಗೋ, ನಾವೆಲ್ಲ ಅದೀವಲ್ಲ, ಧೈರ್ಯ ಮಾಡ್ಕೋ, ಆಗಿದ್ದು ಆಗೋದ್ ಬಿಡು. ಶಿವನ, ಯಾಕ ಲಚ್ಚವ್ವ? ಹನುಮ ನನ್ನ ಆಕಳ ಹೋತ ಹನುಮ. ಈಗ ಎರಡ್ ದಿನದ ಕೆಳಗ ಕಂಬಾರೋಣ್ಯಾಗ ಹಿಂಗ ನಾಲ್ಕ ಜನ ಒಮ್ಮಿಲಿಗೆ ಸತ್ತು ಹೋದ್ವ. ಆನಿ ಆನಿ ಇದ್ದಂಗಿದ್ವಪ್ಪ ಅದನ. ಇಲ್ಲಿ ಇವತ್ ನೋಡಿದ್ರ ಲಚ್ಚವನ ಆಕಳ ಸತ್ತು ಹೋಗೈತಿ. ನನಗೆ ಯಾಕೋ ಎದಿ ಜುಮ್ ಅನ್ನಕತ್ತ. ಅಯ್ಯೋ ಹನುಮ, ಮೊದ್ಲ ಹಿಂಗಂತ ಗೊತ್ತಾಗಿದ್ರ ನಾ ದೇವ್ರಿಗೆ ರೆಕ್ಕಾಯಿ ಹೊಡಿಸ್ತಿದ್ನಲ್ಲೋ ಯಪ್ಪ. ನನ್ನ ಆಕಳ ನನ್ ಗೌರಿನು ಹಿಂಗ ಹೋತು ಶಿವನ. ಸಿದ್ದಪ್ಪಣ್ಣ, ಸಿದ್ದಪ್ಪಣ್ಣ, ನಿನ್ ಯಜಮಾನ್ತಿ? ಅದ ನಮ್ಮಕ್ಕ. ಹೌದು. ನಿನ್ ಹುಡ್ಕೊಂಡು ನಮ್ಮ ಮನಿ ಕಡಿ ಬಂದಿದ್ಲಾ? ಯಾಕವ್ವ ಅಂದ್ರ, ಏ ಹೋಗ ಹನುಮ, ಲಗೂನ ನಿಮ್ ಅಣ್ಣನ್ ಕರ್ಕೊಂಡ್ ಬಾ ಅಂದ್ಲಾ. ಯಾಕವ್ವ ಅಂತ ಕೇಳಿದ್ರ, ನಿನ್ ಕರಿಯತ್ತ ಅದು ತೇಗ್ಲಿಕ್ಕತ್ತದಂತ, ನಿನಗ ದೌಡ್ ಕರ್ಕೊಂಡ್ ಬಾ ಅಂತ ನಮ್ಮ ಅಕ್ಕ ಹೇಳ್ ಕಳ್ಸ. ನಡಿ ನಡಿ ಮನಿ ಕಡಿ ನಡಿ. ಹಿಂಗ ನಡಿ ನಡಿ. ಹಾ ನಡಿ. ಗುಂಡಪ್ಪ, ಯಾಕ ಎತ್ತು ಬಹಳ ತೇಕಕತ್ತೈತಿ? ಹೊಟ್ಟಿನೂ ಉಬ್ಬ್ಯದ, ಕಣ್ಣ ಕೆಂಡದಂಗ ಕೆಂಪಾಗ್ಯಾವ. ಈ ಪರಿ ರೋಗ ನಾನು ಎಂದು ನೋಡಿಲ್ ಬಿಡು. ಅದ್ರ ಸ್ಥಿತಿ ನೋಡಿದ್ರ ನನಗ ಉಸಿರು ತಿರುಗುವಲ್ತು. ಹಿಂಗ್ಯಾಕ್ ಗುಂಡಪ್ಪ, ಮುಂದೆ ಹ್ಯಾಂಗ ಆರಾಮ ಆಗಂಗಾಯ್ತಲ್ಲ. ಗುಂಡಪ್ಪಣ್ಣ, ಇದು ಯಾಕೋ ಬಹಳ ವಿಚಿತ್ರ ಅನ್ಸಕತ್ತದ. ಮುಂಜಾನೆ ಲಚ್ಚವನ ಆಕಳು ಸತ್ತು ಹೋತು, ಮೊನ್ನೆ ಕಂಬಾರೋಣ್ಯಾಗ ದನ ಸತ್ತಾವಂತ. ಇದು ಯಾಕೋ ಬಹಳ ದೊಡ್ಡ ರೋಗಾನೇ ಇರಬೇಕು. ನಾ ಪ್ಯಾಟಿಗ್ ಹೋಗಿ ದನ ಡಾಕ್ಟರ್ ಕರ್ಕೊಂಡ ಬರ್ತೀನಿ. ಹನುಮ, ಅಗೋ ಮಾಡ್ಬೇಡ ನೀನು. ಆ ಡಾಕ್ಟರ್ ಬಂದು ಏನ್ ಮಾಡಂಗದಾರ? ಅವ್ರು ಬಂದು ಎರಡ್ ಸೂಜಿ ಚುಸ್ತಾರ, ಹೋಗ್ತಾರ. ಎಷ್ಟೋ ಕಡೆ ಸೂಜಿ ಮಾಡಿದ್ದಕ್ಕ ದನ ಜೀವ ಬಿಟ್ಟಾವ, ಗೊತ್ತೈತೆ ನಿಂಗ. ಮೊನ್ನೆ ಆ ಭರವ ನಿನ್ನಂಗ ದಿಮಾಗ್ ಮಾಡ್ಕೊಂತ ಡಾಕ್ಟರ್ ಕರಿತೀನಿ ಅಂತಂದ. ಅದಕ್ಕ ನಾನು ಆತನ ಎತ್ತ ನೋಡ್ಲಿಲ್ಲ, ತಾಸಿನಾಗ ಅದು ಸತ್ ಹೋಯ್ತು. ಗೊತ್ತೇನೋ ನಂಗೆ ಸಿದ್ದಪ್ಪಣ, ಈ ಗುಂಡಪ್ಪ ಏನೋ ತನಗ್ ತಿಳಿದಿದ್ ಮಾಡ್ತಾನ. ಏನೇ ಆದ್ರೂ ಇವನೇ ನಮ್ಮ ಊರಿಗೆ ಡಾಕ್ಟರ್ ಇದ್ದಂಗ. ಹೌದೌದು. ಆದ್ರೂ ಪ್ಯಾಟ್ಯಾಗಿನ ಡಾಕ್ಟರ್ ಕರೆಸೋದು ಬಹಳ ಒಳ್ಳೇದಪ್ಪ. ಹೌದೌದು. ಯಾವ್ದಕ್ಕೂ ನಾ ಸ್ವಲ್ಪ ಗೌಡ್ರ ಮನಿ ಹತ್ರ ಹೋಗಿ ಬರ್ಲೆ. ಗೌಡ್ರೆ ಗೌಡ್ರೆ. ಏನಪ್ಪ ಹನುಮಪ್ಪ, ಬಾ ಬಾ ಒಳಗ್ ಬಾ. ನೀ ಈ ಕಡೆ ಬಂದಿ ಅಂದ್ರೆ ಏನಾದರೂ ಸುದ್ದಿ ತಗೊಂಡೇ ಬಂದಿರ್ತಿ ಅಂತ ನನಗ್ ಗೊತ್ತು. ಮತ್ತೇನ್ ಊರಾಗಿನ ಸುದ್ದಿ? ಗೌಡ್ರೆ, ಸಿದ್ದಪ್ಪಣ್ಣನ ಎತ್ತ ಕಂಡಪಟ್ಟಿ ತ್ರಾಸ್ ಪಡಕ್ ಹತ್ತದ್ರಿ. ಆ ಗುಂಡಪ್ಪ ಬಂದ್ ಔಷಧಿ ಕೊಟ್ನ, ಪ್ಯಾಟಿಯಿಂದ ದೊಡ್ಡ ಡಾಕ್ಟರ್ ಕರೆಸ್ಬೇಕು ಅಂತ ನಾನಂದ್ರ ಗುಂಡಪ್ಪಣ ನನ್ ಮೇಲೆ ಕಂಡಪಟ್ಟಿ ಸೀಟ್ ಮಾಡ್ಕೊಂಡ್ರಿ. ಗೌಡ್ರ ಯಾಕೋ ಊರಾಗಿಂದನ ಬಹಳ ಸಾಯ್ಕತ್ತವ್ರಿ. ಹನುಮಪ್ಪ, ಈ ವಿಷಯ ನೆಂಪ್ ಮಾಡಿದ್ರೆ ನನಗೂ ಮನಸ್ಸಿಗೆ ಸೂಚಿಲಿ ಚುಚ್ಚದಂಗ ಆಗ್ತದ ನೋಡಪ್ಪ ತಮ್ಮ. ನಮ್ ಬೆಳ್ಳಂದು ದೊಡ್ಡ ಎತ್ತಿತ್ತಲ್ಲ. ಹೌದ್ರಿ. ನೀ ನೋಡಿಯಲ್ಲಪ್ಪ. ಹೌದ್ರಿ ಗೌಡ್ರಿ. ಅದನ್ನ ಗಂಡ ಮಗನ ಸಾಕದಂಗ ಸಾಕಿದ್ದೆ. ಅದೇನಾಯ್ತು ಏನೋ ಸ್ವಲ್ಪ ಸುಂದ ಕಾಣ್ತಿತ್ತ. ತೋಟದಾಗಿಂದ ಮನಿಗೆ ಬರದ್ರಾಗ ಬಿದ್ದು ಒದ್ದಾಡಿ ಹಿಂಗೆ ಸತ್ ಹೋಯ್ತು. ನಿನಗ್ ಗೊತ್ತೇ ಅದಲ್ಲಪ್ಪ. ಹೌದ್ರಿ ಗೌಡ್ರಿ. ಆ ಎತ್ತ ಸತ್ತಾಗಿಂದ ನನ್ನ ಬಲಿಗೈ ಬಿದ್ದು ಹೋದಂಗ ಆಗೈತಪ್ಪ. ಗೌಡ್ರಿ, ಸತ್ತಿದ್ದಿಂದೊಂದ ಅಲ್ರಿ, ಆ ಕಂಬಾರ ಓಣ್ಯಾಗ, ಆ ಲಚ್ಚವಕ್ಕನ ಮನ್ಯಾಗ, ಅಲ್ದ ಆ ಕೆರೆಯಾಗ, ಈಗ ಸಿದ್ದಪ್ಪನಿಗೆ ಯತ್ನೂ ಸಹಿತ ಸುಸ್ತಾಗ್ಯದ ಅಂದ್ರ. ಗೌಡ್ರ, ನಮ್ಮ ಊರಾಗ ಯಾಕ ದನ ಸಾಯಕತ್ತೇವ್ರಿ? ಯಾಕ ಹಿಂಗಾಗತ್ತಂತ? ಹೌದಪ್ಪ ಹನುಮಪ್ಪ, ವಿಚಾರ ಮಾಡುವಂತ ಮಾತದ ನೋಡು. ಈಗ ನಡಿ, ಸಿದ್ದಪ್ಪನ ಮನೆ ಕಡೆ ಹೋಗಿ ಎತ್ತಿಗೆ ಏನಾಗ್ಯದ ನೋಡೋಣಂತ. ನಡ್ರಿ ನಡ್ರಿ ಗೌಡ್ರ ನಡ್ರಿ. ಗೌಡ್ರ ಗೌಡ್ರ. ಸಿದ್ದಪ್ಪ, ಏ ಸಿದ್ದಪ್ಪ, ಯಾಕ ಅಷ್ಟ್ಯಾಕ ಅವು ಹರಿದಿ? ಏನಾಯ್ತಪ್ಪ ಗೌಡ್ರ? ನನ್ ಬದುಕು ನೀರಾಗ ಹೋತ್ರಿ. ಇನ್ನ ದುಡಿಯದ್ ಹೆಂಗ್ರಿ? ದುಡ್ದು ಉಣ್ಣದ್ ಹೆಂಗ? ಯಪ್ಪ, ನಾನ್ ಏನ್ ಮಾಡ್ಲಿ ಗೌಡ್ರ? ನನ್ನ ಎತ್ತು ಸತ್ತು ಹೋತ್ರಿ. ಸಿದ್ದಪ್ಪಣ, ಸಮಾಧಾನ ಮಾಡ್ಕೊಳ್ಳೋಣ. ಸಿದ್ದಪ್ಪ, ಸಮಾಧಾನ ಮಾಡ್ಕೋಪ್ಪ. ಎಷ್ಟು ದನ ಸಾಯಕ್ ಹತ್ತವಲ್ಲ ಅಂತೀನಿ. ಸಿದ್ದಪ್ಪ, ಇರ್ಲಿ ಇರ್ಲಿ, ಸಮಾಧಾನ ಮಾಡ್ಕೋನಿ, ಸಮಾಧಾನ ಮಾಡ್ಕೋಪ್ಪ. ಗೌಡ್ರ, ಇದು ಬಹಳ ವಿಚಿತ್ರ ಐತಿ, ಯಾರಿಗೂ ಏನೂ ತಿಳಿದಾರ್ದಂಗ ಆಗೈತಿ. ಆ ಗುಂಡಪ್ಪಗೂ ಇದು ಗೊತ್ತಾದಂಗಿಲ್ ಬಿಡ್ರಿ. ನಾ ಸುಮ್ನ ಪ್ಯಾಟಿಗ್ ಹೋಗಿ ದೊಡ್ಡ ಡಾಕ್ಟರ್ ಕರ್ಕೊಂಡ್ ಬರ್ತೀನ್ರಿ. ಅವರಾದ್ರೂ ಬಂದು ಏನಾದ್ರೂ ಮಾಡ್ಲಿ, ಹಿಂಗ ಬಿಟ್ರ ಊರಾನ್ ದನ ಸಾಯ್ಕೊಂತ ಹೋದಾವು. ಹೌದ್ ಹೌದ್ ಹನುಮಪ್ಪ, ನೀ ಹೇಳೋದು ಬರೋಬ್ಬರಿ ಅದ ನೋಡ. ಈಗ ನೀ ಅಷ್ಟು ಮಾಡ್ತಮ್ಮ, ನಾವು ಊರಾಗ ಏನ್ ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ಈಗ ನೀ ತಡ ಮಾಡ್ಲಾರ್ದಂಗೆ ಪ್ಯಾಟಿಗ್ ಹೋಗು.

ಏನ್ ಸುದ್ದಿ ಗೌಡ್ರೆ? ನಾ ಪ್ಯಾಟಿಗ್ ಹೋಗಿ ದೊಡ್ಡ ಡಾಕ್ಟರ್ನ ಭೇಟಿಯಾಗಿ ಎಲ್ಲಾ ವಿಷಯ ತಿಳಿಸಿದ್ರಿ. ಅದಕ್ಕೆ ಅವರು, ಏ ಹನುಮಪ್ಪ, ಊರಾಗಿನ ದನಕ್ಕೆಲ್ಲ ಅರ್ಜೆಂಟ್ ಆಗಿ ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಿ, ಮತ್ತ ನಾ ನಾಳಿಗ ಅವ್ರಿಗೆ ಬರಕ್ ಹೇಳೇನ್ರಿ. ಹೇ ಬ್ಯಾಡ ಬಿಡೋ ಹನುಮ, ಆ ಡಾಕ್ಟರ್ ಇಂಜೆಕ್ಷನ್ ಯಾವ್ದು ಬೇಡ. ದನ ಸಾಯಕ ಕಾರಣ ಏನಂತ ನಮ್ಗೆಲ್ಲಾ ಗೊತ್ತಾಗ್ಯದ. ಅದಕ್ಕ ನಾವೆಲ್ಲ ಒಂದ್ ನಿರ್ಧಾರಕ್ ಬಂದೀವಿ, ಇನ್ನೆರಡು ದಿನದಾಗ ಎಲ್ಲಾ ಸರಿ ಹೋಗ್ತದ. ಹೌದ್ ಹನುಮಪ್ಪ, ಈಗ ನಮ್ ಊರಿಗೆ ನಿಮ್ ಡಾಕ್ಟರ್ ಗಿಕ್ಟರು ಯಾರು ಬೇಡ. ನೀ ಸುಮ್ನೆ ಗುಂಡಪ್ಪ ಸಿದ್ದಪ್ಪ ಹೇಳೋದನ್ನ ಕೇಳೋ. ಸಿದ್ದಪ್ಪ, ರಮಣ, ಲಚ್ಚವ, ಎಲ್ಲ ಸರಿ ಆಯ್ತಾ? ಗೌಡ್ರ, ಈ ಪೂಜೆ ಪುನಸ್ಕಾರ ಎಲ್ಲ ಮಾಡೋ ಮುಂದ ಡಾಕ್ಟರ್ ಇಂಜೆಕ್ಷನ್ ಸೂಜಿ ಅಂತ ಹೋದ್ರೆ ಎಲ್ಲ ಎಡವಟ್ಟಾಗ್ತದೆ ಗೌಡ್ರ. ಅದಕ್ಕ ಈಗ ಯಾ ಡಾಕ್ಟರ್ ಬೇಡ, ಏನು ಬೇಡ್ರಿ. ಆಯ್ತ್ ಬಿಡ್ರಿ, ನೀವೆಲ್ಲ ಹೌದು ಅಂದ್ಮೇಲ ನಂದೇನದ? ಆದ್ರೂ ಡಾಕ್ಟರ್ನ ಕರ್ಕೊಂಡ್ ಬಂದ್ರ ಸುಮ್ಕೊಡೋ ಹನುಮ. ಡಾಕ್ಟರ್ ಅಂತ ಡಾಕ್ಟರ್ ಮಾತು ಎತ್ತಿದ್ರೆ ಸಾಕು ಡಾಕ್ಟರ್ ಅಂತ ನೀವು. ಸಿದ್ದಪ್ಪಣ್ಣ, ಈ ಶನಿಯೊಂದು ನಮ್ ಗಡಿ ದಾಟ್ಬಿಟ್ರ ಎಲ್ಲಾ ಕಂಟಕದಿಂದ ಪಾರಾದಾಗ ನೋಡು. ಮೆಲ್ಲೆ ಮಾತಾಡ್ಲಿ, ಯಾರಾದ್ರೂ ತಿಳಿಸ್ಕೊಂಡಾರು? ಈ ಬದಿ ದಾಟದ್ರ ನಮ್ ಗಡಿ ದಾಟದಂಗೆ ನಿಧಾನಕ್ ಬಿಡ್ರಿ. ಏಣ್ಣ ನಿಂತ್ಕೊಳ್ರು, ಅಲ್ ನೋಡ್ರಿ ಆ ಕಡೆ ಸೀಮ್ಯಾಗ ಯಾರೋ ನಿಂತಂಗ್ ಕಾಣಿಸ್ತದಲ್ಲ. ಹೌದೌದು, ಅಲ್ಲಿ ಜನ ಅದಾರ ಅನಿಸ್ತೈತಿ. ಏ ಅಲ್ಲಿ ಬಿಡು, ಗಿಡ ಗಂಟಿ ರಾತ್ರಿ ಒಳಗ ಹಂಗ್ ಕಾಣಿಸ್ತಾವ ನಡಿ. ಸಿದ್ದಪ್ಪಣ್ಣ, ನಾನು ಇದು ಏನು ಪಡಿತಪ್ಪ? ಅದು ಕಲ್ಲೇ ಇರ್ಬೇಕು. ಆ ಸೀಮಿ ದಾಟಬೇಕು ಈ ಗಾಳಿನ ಮೊದಲು. ಅಣ್ಣ ಓಡಲೆ ಓಡ್ರಿ, ಅಣ್ಣ ಓಡ. ನಮ್ಮವರೆಲ್ಲ ಯಾಕೋ ಓಡ್ಕೋತ ಹೊಂಟಾರಲ್ಲ ಗೌಡ್ರೆ. ಗಾಳಿನ ಗಡಿ ದಾಟ್ಸಕ ನಾವು ಬಹಳ ಹೆಣಗಾಡಿದೀವ್ರಿ. ಆದ್ರ ಆ ಕಡಿ ಮಂದಿ ಕಲ್ಲು ಕಟಗಿ ಕುಡುಗೋಲು ಹಿಡ್ಕೊಂಡ ಹೊಡೆಯಕ್ ಶುರು ಮಾಡಿದ್ರಿ. ನಾವು ಸೋತ ಬಿಟ್ಟಿವ್ರಿ ಗೌಡ್ರ. ಅಲ್ರಿ ಗೌಡ್ರೆ, ನಾವೇನ್ ಸೋಲಿಲ್ರಿ. ಗಾಳಿನ ಆ ಕಡಿ ಒಗದ್ ಬಿಡ್ಬೇಕಂತ ಹೇಳಿ ಬಿಡದಂಗ ಹೊಡೆದಾಡ್ದೇವ್ರಿ. ಆ ಗದ್ದಲದಾಗ ಒಂದ್ ಇಬ್ಬರಿಗೆ ಚಲೋ ಪೆಟ್ಟಾಯ್ತ್ರಿ. ಅಷ್ಟಾದ್ರೂ ಅವ್ರ ಗಾಳಿನ ಮಾತ್ರ ಆ ಕಡೆ ಬೀಸಾಡ್ಲಿಕ್ ಬಿಡ್ಲೇ ಇಲ್ರಿ. ಅಲ್ರೋ, ಗಡಿ ದಾಟಿಸಿ ಬರ್ರಿ ಅಂದ್ರ ಇಲ್ಲದ ಉಸಾಬರಿ ಮಾಡ್ಕೊಂಡ್ ಬಂದಿರಿ. ಇನ್ನು ನಮ್ ಊರ್ ಮುಳುಗಿದಂಗ ದನ ಸಾಯದ್ ನಿಲ್ಲಲ್ಲ. ಇನ್ನೂ ಹಿಂಗ ಕಾಡಾಟ ಜೋರಾದ್ರ ಮನುಷ್ಯರು ಸಾಯದ್ ತಪ್ಪಿದ್ದಲ್ಲ ನೋಡು. ಯಾಕಂದ್ರ ಗಾಳಿ ನಮ್ ಗಡಿ ದಾಟಿಲ್ಲ. ಎಲ್ಲ ನಮ್ಮ ಮನೆವರ ಬಿಡ್ರಿ ಗೌಡ್ರಿ, ಅದು ಏನಾರ ಆಗ್ಲಿ. ನಾ ಪ್ಯಾಟಿಗ್ ಹೋಗಿ ಡಾಕ್ಟರ್ನ ಕರ್ಕೊಂಡ ಬರ್ತೀನಿ. ಇಲೇ ಇವನ ಪೊಲೀಸ್ ಜೀಪ ಗೌಡ್ರಿ, ಇದೇನು ನಮ್ ಊರಾಗ ಪೊಲೀಸ್ ಜೀಪ್ ಬರಕ್ ಹತ್ತಿವಲ್ಲ. ಅರೇ ಪೊಲೀಸರು ಇಳಿದು ಇತ್ತಾಗೆ ಬರಕ್ ಹತ್ತಾರ. ನಮಸ್ಕಾರ ರೀ ಇನ್ಸ್ಪೆಕ್ಟರ್ ಸಾಹೇಬ್ರ, ಬರ್ರಿ. ಏನ್ ಗೌಡ್ರೆ, ನಿಮ್ ಊರಿನ ಜನ ನಿನ್ನೆ ರಾತ್ರಿ ಆ ಕಡಿ ಊರಿನ ಮಂದಿಗೆ ಹೊಡೆದು ಬಡದು ಬಾಳ ಹಿಂಸೆ ಮಾಡ್ರಿ ಅಂತಲ್ಲ. ಆ ಊರಿನವರು ನಿಮ್ ಮ್ಯಾಲ ಕೇಸ್ ಬುಕ್ ಮಾಡ್ಯಾರ. ಅದಕ್ಕ ನಾವೀಗ ಆ ಗದ್ದು ಮಾಡಿದ್ರನ್ನ ಹಿಡ್ಕೊಂಡು ಹೋಗಕ್ ಬಂದಿವಿ. ಅವ್ರು ಯಾರ್ಯಾರಂತ ನೀವ ಹೇಳ್ತಿರೋ ಅಥವಾ ನಾವು ಒದ್ದ ಬಾಯಿ ಬಿಡಿಸ್ಬೇಕು. ಸರ್ ಕ್ಷಮಿಸ್ರಿ, ನಾವೆಲ್ಲರೂ ಸ್ಟೇಷನ್ಗೆ ಬರ್ತೀವಿ. ಇದು ಒಬ್ಬಿಬ್ರು ವಿಷಯ ಅಲ್ಲ, ಇಡೀ ಊರಿನ ವಿಷಯ ಐತ್ರಿ. ಎಲ್ಲ ನಮ್ ಕಾಡಾಟ ನಡ್ರಿ, ಹೋಗೋಣಂತ. ಏನ್ರಿ ಇನ್ಸ್ಪೆಕ್ಟರ್ ಸರ್, ಮೊನ್ನೆ ರಾತ್ರಿ ಆ ಎರಡು ಊರುಗಳ ನಡುವೆ ನಡೆದ ಗದ್ದಲಕ್ಕ ಕಾರಣ ಏನು ಅಂತ ಗೊತ್ತಾಯ್ತಾ? ಎಲ್ಲ ಗೊತ್ತಾಯ್ತು ಸರ್. ಈ ಕಡೆ ಊರಿನಾಗ ಹೆಚ್ಚಿನ ಪ್ರಮಾಣದಾಗ ದನಗಳು ಸಾಯಕತ್ತಿದ್ವು. ಊರಿನವರ ಪ್ರಕಾರ ಅದಕ್ಕೆ ಕಾರಣ ಗಾಳಿ ದುರ್ಗವನ ಕಾಟ ಅಂತ ಸರ್. ಆ ಗಾಳಿ ಊರಿನಾಗ ಇರೋ ತನಕ ದನಗಳು ಸಾಯೋದು ನಿಲ್ಲೋದಿಲ್ಲ ಅನ್ನೋ ನಂಬಿಕೆಯಿಂದ